ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುವ ಜಿಎಸ್ಟಿ 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡ 5ರ ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18ರ ಜಿಎಸ್ಟಿ ಬದಲಾಗಿ ಶೇಕಡ 5ರ ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲಿದೆ ಆದ್ರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರಿಗೆ ನಮಸ್ಕಾರಗಳು. ಅರುಣ್ ಕುಮಾರ್ ಕೆಎಲ್, ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಆದ ನಾನು. ತೋಟಗಾರಿಕೆ ಇಲಾಖೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ 23/9/2025 ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಆಯೋಜಿಸಿರುವ ಹಲೋ ಕಿಸಾನ್ ವಾಣಿ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಯ ಉಪಯೋಗಗಳನ್ನು ಕುರಿತು ಮಾಹಿತಿಯನ್ನು ಕೊಡಲು ಭಾಗವಹಿಸುತ್ತಿದ್ದು, ರೈತ ಬಾಂಧವರು ತಮ್ಮ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡೆಯಬಹುದೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಇವರೊಂದಿಗೆ ನೇರವಾಗಿ ಕರೆ ಮಾಡಲು 08272720282 ಮತ್ತು 08282720283 ಹಾಗೂ ವಾಟ್ಸಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ ಕರೆ ಅಥವಾ ವಾಟ್ಸಪ್ ಮಾಡಬಹುದು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಾಸಾಯನ ವಿಭಾಗದಲ್ಲಿ ಸಹಾಯಕ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಚಂದ್ರಶೇಖರ್ ಎನ್, ಸಿಸಿಆರ್ಐ, ಸಿಆರ್ಎಸ್, ಬಾಳೆಹೊನ್ನೂರು, ಚಿಕ್ಕಮಗಳೂರು ಜಿಲ್ಲೆ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಾರ್ಯಕ್ರಮ ಕೇಳುವರೇ, ಇವತ್ತು ನಾನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ, ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೇನೆ. ಇವತ್ತು ನನ್ನ ಜೊತೆ ಡಾಕ್ಟರ್ ಚಂದ್ರಶೇಖರ್ ಎನ್ ಅವರು ಇದ್ದಾರೆ. ಇವರು ಸಹಾಯಕ ತಜ್ಞರಾಗಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನ ಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಈ ಒಂದು ವಿಭಾಗದಿಂದ ಏನು ಒಂದು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ಕಾಫಿ ಬೆಳೆಗಾರರಿಗೆ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್, ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ, ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನ ಶಾಸ್ತ್ರ ವಿಭಾಗದಿಂದ ಸಿಸಿಆರ್ಐ ಬಾಳೆಹೊನ್ನೂರಿಂದ ಮಾತಾಡ್ತಿದ್ದೇನೆ. ಸೊ ಮೊದಲನೇದಾಗಿ ನಮ್ಮ ಒಂದು ವಿಭಾಗದ ಚಟುವಟಿಕೆಗಳ ಬಗ್ಗೆ ಹೇಳಬೇಕಂದ್ರೆ, ಇದು ನಮ್ಮ ವಿಭಾಗ 1898ರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶದ ಅಗತ್ಯ ಇದೆ ಅಂತ ಅಂದಿನ ತಜ್ಞರು ಕಂಡುಕೊಂಡು 1898ರಲ್ಲಿ ನಮ್ಮ ಒಂದು ವಿಭಾಗ ಸ್ಟಾರ್ಟ್ ಆಗಿದೆ. ಅಂದಿನ ನಮ್ಮ ಒಂದು ಮುಖ್ಯ ತಂಡದ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎ ರೆಹಮಾನ್ ಅವರಾಗಿರ್ಬೋದು, ಮಿಸ್ಟರ್ ವೈಎನ್ ಅಯ್ಯರ್ ಹಾಗೂ ಡಾಕ್ಟರ್ ಬಿ ಎನ್ ಅಯ್ಯಂಗರ್, ಮಿಸ್ಟರ್ ಆರ್ ಡಿ ಆನ್ಸ್ಟೆಡ್ ಮತ್ತು ಮಿಸ್ಟರ್ ಡಿ ಜಿ ಮುನ್ರೋ ಮತ್ತು ಬಿ ಟಿ ನಾರಾಯಣ್ ಅವರು ಅಂದಿನ ನಮ್ಮ ಒಂದು ಪಯನೀರ್ ಸೈಂಟಿಸ್ಟ್ ಅಂದ್ರೆ ಅಂದಿನ ಒಂದು ತಜ್ಞರು. ಆ ಒಂದು ಕಾಲದಲ್ಲಿ ಅವರು ಕಾಫಿ ಬೆಳೆಗೆ ಪೋಷಕಾಂಶಗಳ ಹರಿವಿದೆ ಅಂತ ಕಂಡುಹಿಡಿದು ನಮ್ಮ ಒಂದು ಡಿಪಾರ್ಟ್ಮೆಂಟ್ ನ ಸ್ಥಾಪನೆ ಮಾಡಿದ್ರು. ಈ ಒಂದು ಅಂಗವಾಗಿ ನಮ್ಮ ಒಂದು ವಿಭಾಗ 1958ರಲ್ಲಿ ಮೊದಲನೇ ಅಂದ್ರೆ ಇಲ್ಲಿ ಸಿಸಿಆರ್ ನಲ್ಲಿ ನಮ್ಮನ್ನು ವಿಜ್ಞಾನ ಲ್ಯಾಬೊರೇಟರಿ ಆಗಿ ಸ್ಟಾರ್ಟ್ ಆಯ್ತು. ಮತ್ತೆ ನಮ್ಮ ಒಂದು ವಿಭಾಗ 1985ರಲ್ಲಿ ನಮ್ಮ ಒಂದು ವಿಭಾಗ ಸಿಸಿಆರ್ ಅಲ್ಲಿ ಸ್ಥಾಪನೆಗೊಂಡಿತು. ಇದು ಸ್ವಲ್ಪ ಇತಿಹಾಸ ನಮ್ಮ ಒಂದು ವಿಭಾಗದ ಬಗ್ಗೆ. ಇನ್ನೊಂದು ನಮ್ಮ ವಿಭಾಗದ ಮುಖ್ಯ ಕಾರ್ಯಾಚರಣೆ ಏನಂದ್ರೆ, ನಾವು ಈ ಪೋಷಕಾಂಶಗಳು ಅರೇಬಿಕಾ ಬೆಳೆಗಾಗಿರ್ಬೋದು ಅಥವಾ ರೋಬಸ್ಟಾ ಬೆಳೆಗಾಗಿರ್ಬೋದು ಯಾವ ಪ್ರಮಾಣದಲ್ಲಿ ಆಗ್ಬೇಕು, ಯಾವ ಸಮಯದಲ್ಲಿ ಆಗ್ಬೇಕು ಅಂತ ಅದನ್ನ ನಾವು ಸ್ಟ್ಯಾಂಡರ್ಡೈಸ್ ಮಾಡಿದೀವಿ ಗೊಬ್ಬರ ಹಾಕೋದನ್ನ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾರ್ಕೆಟ್ನಲ್ಲಿ ಹೊಸ ವಿವಿಧ ರಸಗೊಬ್ಬರಗಳಾಗಿರ್ಬೋದು, ಲೈಕ್ ನ್ಯಾನೋ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಹರಳು ರೂಪದ ಗೊಬ್ಬರ ಅಥವಾ ಬೇರೆ ಗೊಬ್ಬರ ಆಗಿರ್ಬೋದು, ಮತ್ತೆ ಹರಳು ರೂಪದ ಸುಣ್ಣ ಆಗಿರ್ಬೋದು, ಇವೆಲ್ಲವನ್ನು ನಾವು ನಮ್ಮ ಒಂದು ಕಾಫಿ ತೋಟಗಳಲ್ಲಿ ಪ್ರಯೋಗ ಮಾಡಿ ಅದರಿಂದ ಆಗುವಂತಹ ಉಪಯೋಗ ಮತ್ತು ನಷ್ಟಗಳನ್ನ ನಾವು ಬೆಳೆಗಾರರಿಗೆ ತಿಳಿಸೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಮತ್ತೆ ಅದಲ್ದರಂಗೇನೆ ನಾವು ಬೆಳೆಗಾರರಲ್ಲಿ ಈ ಆನ್ಸ್ಪಾಟ್ ಮೊಬೈಲ್ ಸಾಯಿಲ್ ಟೆಸ್ಟಿಂಗ್ ಕ್ಯಾಂಪೇನ್ ಅನ್ನೋದನ್ನ ನಮ್ಮ ವಿಸ್ತರಣೆ ಕೃಷಿ ವಿಸ್ತರಣೆ ಇಲಾಖೆಗಳ ಜೊತೆ ಹೋಬಳಿ ಅಥವಾ ಹಳ್ಳಿ ಲೆವೆಲ್ಗಳಲ್ಲಿ ಮಾಡಿ ಅಲ್ಲಿನ ಜನರಿಗೆ ನಾವು ಪೋಷಕಾಂಶದ ಅಗತ್ಯ ಮತ್ತು ಯಾವ ಸಂದರ್ಭದಲ್ಲಿ ಯಾವ ಪೋಷಕಾಂಶ ಕೊಡಬೇಕು ಅನ್ನೋದು ಅರಿವು ಮೂಡಿಸೋದಲ್ದೇನೆ ಅಲ್ಲಿಗೆ ಜನರು ತರುವಂತಹ ಮಣ್ಣಿನ ಸ್ಯಾಂಪಲ್ಗಳನ್ನು ಸ್ಥಳದಲ್ಲೇ ನಾವು ಸಾಯಿಲ್ ಪಿಎಚ್ ನ ಅನಾಲಿಸಿಸ್ ಮಾಡಿ ಅದರಿಂದ ಬರೋ ವ್ಯಾಲ್ಯೂಸ್ ಮೇಲೆ ನಾವು ಅಲ್ಲೇ ಸ್ಥಳದಲ್ಲಿಯೇ ಎಷ್ಟು ಪ್ರಮಾಣ ಸುಣ್ಣ ಹಾಕ್ಬೇಕು ಬೇಡುವ ಒಂದ್ ವೇಳೆ ಹಾಕ್ಬೇಕು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ನಾವು ರೆಕಮೆಂಡೇಶನ್ ಮಾಡಿ ಆ ಮಣ್ಣನ್ನು ನಮ್ಮ ಲ್ಯಾಬ್ಗೆ ತಂದು ಇಲ್ಲಿ ನಾವು ಪೋಷಕಾಂಶದ ಅನಾಲಿಸಿಸ್ ಮಾಡಿ ಅದರಿಂದ ಬರುವಂತಹ ರಿಪೋರ್ಟ್ ಮೇಲೆ ನಾವು ಗೊಬ್ಬರದ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇದ್ದೀವಿ. ಇದಾಗದಿರಂಗೆ ನಾವು ಬೆಳೆಗಾರರಿಗೆ ಅಂದ್ರೆ ಮೀನ್ಸ್ ಇಂಡಸ್ಟ್ರಿಯಲ್ ಸಪೋರ್ಟ್ ಆಗಿ ನಾವು ಮಣ್ಣು ಎಲೆ ಹಾಗೂ ರೈತ ಬಂಧುವರು ಯೂಸ್ ಮಾಡುವಂತಹ ರಸಗೊಬ್ಬರಗಳಾಗಿರ್ಬೋದು ಅಂದ್ರೆ ಈಗ ನೀವು ಬೋಡೋ ಮಿಕ್ಸರ್ ಗೆ ಯೂಸ್ ಮಾಡುವಂತಹ ಕಾಪರ್ ಸಲ್ಫೇಟ್ ಆಗಿರ್ಬೋದು ಅಥವಾ 99 ಯೂರಿಯಾ SSP MOP ಈ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಇಂದ ಈಚೆಗೆ ನಾವು ಕಂಡು ಬಂದಿದ್ದು ಏನಂದ್ರೆ ಕಳಪೆ ಗೊಬ್ಬರಗಳು ಮಾರಾಟಕ್ಕೆ ಬರ್ತಿದೆ ಬೆಳೆಗಾರರೇ. ಇದರಿಂದ ಏನಾಗಿದೆ ನೀವು ನಿಮ್ಮ ದುಡ್ಡನ್ನು ಅಂದ್ರೆ ನಂಬಿಕೆ ಮೇಲೆ ಕೊಟ್ಟು ತಗೊಂತೀರಾ ಅದನ್ನು ಮಣ್ಣಿಗೆ ಹಾಕಿದಾಗ ಮಣ್ಣಲ್ಲಿ ಕರಗೋದಿಲ್ಲ ಅಮೌಂಟ್ ನ ನೀವು ಪೇ ಮಾಡಿಬಿಡ್ತೀರಾ ಆಮೇಲೆ ಪಾಪ ತೊಂದರೆ ಆಗ್ತಿರ್ತೀರಾ. ಈಗ ಏನಾಗಿದೆ ಅಂದ್ರೆ ನಿಮ್ಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಮ್ಮ ಇತ್ತೀಚಿನ ಒಂದು ನಮ್ಮ ಲ್ಯಾಬ್ ಅಲ್ಲಿ ಒಂದು ಕಂಡು ಹಿಡಿದ್ ನಾವೇನಂದ್ರೆ ಒಬ್ರು MOP ಅಂತ ಕೊಟ್ಟಿದ್ದಾರೆ ಗೊಬ್ಬರ ಅದು ಆಕ್ಚುಲಿ MOP ಅಲ್ಲ ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಉಪ್ಪಿಗೆ ರೆಡ್ ಆಕ್ಸೈಡ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ನಿಮಗೆ. ನಿಮಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ನೋಡಿದ್ರೆ ಅದು ಕೆಂಪಿಗಿರುತ್ತೆ ಇದು ಕೆಂಪಿಗಿರುತ್ತೆ ಆಯ್ತಾ, ಬಟ್ ಹಾಕಿದಾಗ ಮಣ್ಣಲ್ಲಿ ಕರಗದೇ ಇಲ್ಲ ಅದು. ಭೂಮಿ ನೋಡಿದ್ರೆ ಫುಲ್ ಕೆಂಪು ಕೆಂಪು ಆಗಿರೋದು. ಏನಕ್ಕೆ ಅಂತ ಬಂದಾಗ ಹಿಂಗೆ ಯಾರೋ ಕೊಪ್ಪ ಬೆಳೆ ಒಬ್ಬ ಬೆಳೆಗಾರರು ತಂದ್ರು ಅದನ್ನ, ಸರ್ ಇದು ನೋಡಿ ಏನು ಅಂದಾಗ ಅದರಲ್ಲಿ ಪೊಟ್ಯಾಶ್ ಅಂಶನೇ ಇಲ್ಲ ಹೇಳ್ಬೇಕಂದ್ರೆ ನಿಮಗೆ. ಸೊ ನಾವು ಅದಕ್ಕೆ ರಿಪೋರ್ಟ್ ಕೊಡ್ತೀವಿ, ಬಟ್ ಲೀಗಲಿ ನಾವು ಬರೋಕ್ಕಾಗಲ್ಲ, ಬಟ್ ರಿಪೋರ್ಟ್ ಕೊಟ್ವಿ. ಆ ರಿಪೋರ್ಟ್ ಇಂದ ಅವರು ಅಲ್ಲಿರುವಂತ ಅಧಿಕಾರಿಗಳಿಗೆ ಅವರು ಇದು ಮಾಡಿ ಕಂಪ್ಲೀಟ್ ಅವ್ರನ್ನ ಲೈಸೆನ್ಸ್ ನ ಬ್ಯಾನ್ ಮಾಡಿಸ್ಕೊಂಡು ಮತ್ತೆ ಅಮೌಂಟ್ ನ ಅವರು ರಿಫಂಡ್ ಮಾಡಿಸ್ಕೊಂಡ್ರು. ಮತ್ತೆ ನಮಗೆ ಹೆಚ್ಚುವರಿ ಅರೇಬಿಕಾದಲ್ಲಿ ಏನ್ ಮಾಡಿದ್ರೆ ನಾವು ಬೋಡೋ ಮಿಶ್ರಣನ ಹೇಳ್ತೀವಿ ಸ್ಪ್ರೇ ಮಾಡ್ಲಿಕ್ಕೆ, ಅದರಲ್ಲಿ ಕಾಪರ್ ಸಲ್ಫೇಟ್ ಗುಣಮಟ್ಟ ಚೆಕ್ ಮಾಡಿಸ್ಕೊಂಡು ಅತ್ಯವಾಗತ್ತೆ. ಓಕೆ, ನಾವ್ ಏನಂದ್ರೆ ಪಾಪ ತಂದ್ಬಿಡ್ತೀವಿ ಬೆಳೆಗಾರರು ಲೇಬರ್ ಶಾರ್ಟೇಜ್ ಅವಿ ಬಂದ್ಬಿಟ್ಟು ನಾವು ಸ್ವಲ್ಪ ಹಾತ್ರ ಬಿಡ್ತೀವಿ, ಬಟ್ ನಾವು ಗುಣಮಟ್ಟ ಸರಿ ಮಾಡಲಿಲ್ಲ ಅಂದಾಗ ಅದು ಪ್ರಮಾಣ ಅಥವಾ ಅದ್ರ ಗುಣಮಟ್ಟ ಸರಿ ಇಲ್ಲ ಅಂದಾಗ ನೀವು ಹೊಡಿತೀರ ಗಿಡಕ್ಕೆ ಅಕಾಲಿಕ ಎಲೆ ಉದುರೋಗ್ಬಿಡ್ತೇವೆ. ಸೊ ಅವಾಗ ನಿಂದನೆ ಬಂದ್ಬಿಡ್ತೇವೆ, ವಿಜ್ಞಾನಿಗಳು ಇದಾರೆ ಅವ್ರು ಏನು ಮಾಡಲಿಲ್ಲ ಅಂತ. ಸೊ ಇದೇನಂದ್ರೆ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡಿಸ್ತೀವಿ ಅಷ್ಟೇ, ಯಾರಿಗೂ ಏನು ಇದಂತಿಲ್ಲ, ಒಂದು ಜಾಗೃತಿ. ಸೊ ನೀವು ಏನೇ ಯಾಕಂದ್ರೆ ನೀವು 1 ರೂಪಾಯಿನೂ ಖರ್ಚು ಮಾಡ್ತಾ ಇರ್ತೀರ, ಅದಕ್ಕೆ ನಿಮಗೆ ತಕ್ಕವಾಗಿನೇ ನಿಮ್ ರಿಸಲ್ಟ್ ಅನ್ನೋದು ಇರಬೇಕಂತ ನಮ್ಮ ಒಂದು ಆಸೆ ಅಷ್ಟೇನೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಹತ್ರದಲ್ಲಿರುವ ಕಾಫಿ ಬೋರ್ಡ್ ಆಗಿರ್ಬೋದು ಅಥವಾ ಯಾವ್ದೇ ಒಂದು ಲ್ಯಾಬೊರೇಟರಿ ಆಗಿರ್ಬೋದು, ದಯವಿಟ್ಟು ನೀವು ಯೂಸ್ ಮಾಡುವಂತಹ ರಸಗೊಬ್ಬರಗಳಾಗಿರ್ಬೋದು ಅಥವಾ ಯಾವ್ದಾನ ಅಗ್ರೋಕೆಮಿಕಲ್ಸ್ ಲೈಕ್ ಸುಣ್ಣ ಅಂದ್ರೆ ಸ್ಪ್ರೇ ಲೈಮು ಈ ಕಾಪರ್ ಸಲ್ಫೇಟ್ ಇಂಥವು ಏನೇ ಆಗಿರ್ಬೋದು, ಓಕೆ ಅಮೌಂಟ್ ಕೂಡ ಸ್ವಲ್ಪನೇ, ಬಟ್ ಅಟ್ಲೀಸ್ಟ್ ಟೆಸ್ಟ್ ರಿಸಲ್ಟ್ ಇತ್ತಂದ್ರೆ ನಿಮ್ಮ ಒಂದು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಮೇಲೆ ನಿಮಗೆ ಒಂದು ಅವಗಾಹನ ಇರುತ್ತೆ. ಇದನ್ನ ನಾವು ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಈಗ ನಮ್ಮ ಒಂದು CCRI ಏನಿದೆ, ನಮ್ಮ ಕಾಫಿ ಕೇಂದ್ರೀಯ ಸಂಶೋಧನಾಲಯ, ಇದು 1925 ಸ್ಥಾಪನೆಗೊಂಡು ಈಗ ಶತಕ ಸೆಂಟಿನರಿ ಸೆಲೆಬ್ರೇಷನ್ ಕಡೆ ಹೆಜ್ಜೆ ಇಡ್ತಿದೆ. ಸೊ ಇದರ ಒಂದು ನಮ್ಮ ಒಂದು ಏನು ಡಿವಿಷನ್ ಕಾಂಟ್ರಿಬ್ಯೂಷನ್ ಈ 100 ವರ್ಷ ಅಂತ ನಾವು ನೋಡಿದಾಗ, ಸೊ ನಾವು ಈಗ ನಿಮಗೆಲ್ಲರೂ ತಿಳಿದಂಗೆ ನಮ್ಮ ಕಾಫಿಯನ್ನು ನಾವು ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬೆಳೆಯೋದ್ರಿಂದ ಯಥೇಚ್ಛವಾಗಿ ಮಳೆ ಬರ್ತಾ ಇರುತ್ತೆ. ಮಳೆ ಬರೋದ್ರಿಂದ ಏನಾಗುತ್ತೆ, ಆ ನೀರಿನಲ್ಲಿ ಮೇಲ್ಪದ್ರೆ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ. ಆ ಮಣ್ಣು ಒಂದು ಕೊಚ್ಕೊಂಡು ಹೋಗೋದಲ್ಲ, ಅದರಲ್ಲಿರುವಂತಹ ಪೋಷಕಾಂಶ ಆದಂತಹ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕೂಡ ಆ ನೀರಿನಲ್ಲಿ ಸೋಸೋಗೋದ್ರಿಂದ ನಮ್ಮ ಮಣ್ಣು ಆಮ್ಲತ್ವ ಆಗ್ಬಿಡುತ್ತೆ. ಆಮ್ಲತ್ವ ಅಂದ್ರೆ ಮನುಷ್ಯರಿಗೆ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ, ನಮ್ಮ ಮುಂದೆ ಊಟ ಇದ್ರು ನಾವು ತಿನ್ನಕ್ಕಾಗಲ್ಲ. ಅದೇ ರೀತಿ ಮಣ್ಣಲ್ಲಿ ಪೋಷಕಾಂಶ ಇದ್ರು ಗಿಡ ಹೀರೋಕೊಳ್ಳೋದ್ರಲ್ಲಿ ವಿಫಲಗೊಳ್ಳುತ್ತೆ. ಮತ್ತೆ ಈ ಆಮ್ಲತ್ವ ಹೆಚ್ಚಾದಾಗ ಏನಾಗಿದ್ದಾರೆ, ಈ ಕಬ್ಬಿಣ ಅಂದ್ರೆ ಐರನ್ ಆಗಿರ್ಬೋದು ಅಲ್ಯೂಮಿನಿಯಂ ಅಂಶಗಳು ಹೆಚ್ಚಾಗ್ಬಿಟ್ಟು ಇವು ಏನ್ ಮಾಡ್ತಾವ ಅಂದ್ರೆ ಮಣ್ಣಲ್ಲಿ ಬೇರಿಗೆ ಭಾರಿ ಎಫೆಕ್ಟ್ ಮಾಡ್ತವೆ. ಮತ್ತೆ ಬೇರೆ ಪೋಷಕಾಂಶ ಆದಂತಹ ನಮಗೆ ರಂಜಕ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಅಂದ್ರೆ ಗಿಡಕ್ಕೆ ಸಿಗಬೇಕಾಗಿದ್ದಂತಹ ಅಗತ್ಯವಾದ ಪೋಷಕಾಂಶಗಳನ್ನ ಹಿಡಿದಿಟ್ಕೊಂಡು ಗಿಡಕ್ಕೆ ಸಿಗೋದಿಲ್ಲ. ಯಾವಾಗ ಆ ಪೋಷಕಾಂಶಗಳು ಗಿಡಕ್ಕೆ ಸಿಗೋದಿಲ್ವೋ ಅವಾಗ ಗಿಡ ಕುಂಠಿತವಾಗುತ್ತೆ, ಮತ್ತೆ ನಮಗೆ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ, ಮತ್ತೆ ತತ್ಪರ್ಯ ನಮಗೆ ಇಳುವರಿ ಅನ್ನೋದು ಬರೋದಿಲ್ಲ. ಸೊ ಇದನ್ನ ನಮ್ಮ ಇದರಲ್ಲಿ ಗಮನವಾಗಿಟ್ಕೊಂಡು ನಾವು ಸಂಶೋಧನೆ ಮಾಡಿ ವಿವಿಧ ಪದಾರ್ಥಗಳ ಸುಣ್ಣಗಳು ಮಾರ್ಕೆಟಲ್ಲಿ ಏನು ಅವೈಲೇಬಲ್ ಇದೆಯಲ್ಲ ಸುಣ್ಣಗಳನ್ನು ನಾವು ಪರೀಕ್ಷೆ ಮಾಡಿ, ಸೊ ಯಾವ ಒಂದು ರಸಸಾರ ಅಂದ್ರೆ PH ಇತ್ತು ಅಂದ್ರೆ ಅದಕ್ಕೆ ಅನುಗುಣವಾಗಿ ನಾವು ಸುಣ್ಣವನ್ನು ಶಿಫಾರಸ್ ಮಾಡ್ತೀವಿ. ಅಂದ್ರೆ ನಾವೀಗ ನಿಮ್ಮಲ್ಲಿ ಏನಾನ 100 ಇಂಚ್ಗಿನ ಮಳೆ ಕಡಿಮೆ ಇತ್ತು ಅಂದಲ್ಲಿ 3 ವರ್ಷಕ್ಕೊಂದ್ಸಲ ಸುಣ್ಣ ಹಾಕಿ ಅಂತ ಹೇಳ್ತೀವಿ, ಅಥವಾ 100 ಇಂಚ್ಗಿನ ಜಾಸ್ತಿ ಇದೆ ಮಳೆ ಅಂದಾಗ 2 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಸುಣ್ಣ ಕೊಡೋದ್ರಿಂದ ಗಿಡಕ್ಕೆ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಎರಡಕ್ಕೂ ಉತ್ತಮ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಈಗ ನಮಗೆ ವಿವಿಧವಾದ ಸುಣ್ಣ ಸಿಗ್ತವೆ ಮೆಟೀರಿಯಲ್ಗಳು, ಓಕೆ. ಬಟ್ ನಾವು ಹಾಕುವಂತ ಪದಾರ್ಥ ಏನಾಗಿರ್ಬೇಕಂದ್ರೆ ಮಣ್ಣಿಗೆ ಮತ್ತೆ ಮಣ್ಣಿನಲ್ಲಿ ಬರೀ ಪೋಷಕಾಂಶಗಳು ಒಂದೇ ಇರಲ್ಲ ಬೆಳೆಗಾರರೇ, ಅದರಲ್ಲಿ ನಮಗೆ ಸೂಕ್ಷ್ಮ ಜೀವಿಗಳ ಸಂತತಿ ಕೂಡ ಇರ್ತವೆ. ಯಾಕಂದ್ರೆ ಕಾಫಿ ಅಂತ ನಮ್ಮ ಬೆಳೆ ಏನಿದೆ ಅದನ್ನು ನಾವು ಶೇಡ್ ಅಂದ್ರೆ ನೆರಳಲ್ಲಿ ಬೆಳಿತೀವಿ. ವರ್ಷಕ್ಕೆ ನಿಮಗೆ 10,000 ಟನ್ಗಳಷ್ಟು ತರಿಗೆಲೆಗಳು ಬೀಳ್ತವೆ. ಆ ಬಿದ್ದಿರುವಂತ ತರಿಗೆಲೆಗಳು ಈಸಿಯಾಗಿ ಕೊಳೆಯಲ್ಲ. ಮಣ್ಣಲ್ಲಿ ಏನು ಸೂಕ್ಷ್ಮ ಜೀವಿಗಳು ಇರ್ತಾವೋ ಅವು ನಮಗೆ ಈ ಬಿದ್ದಿರುವಂತ ತರಿಗೆಲೆನ ಕರಗಿಸೋದ್ರಲ್ಲಿ ಸ್ವಲ್ಪ ಸಹಾಯ ಮಾಡುತ್ತೆ. ಯಾವಾಗ ನಮ್ಮ ಮಣ್ಣಿನ ಆಮ್ಲತ್ವ ಹೆಚ್ಚಾಗುತ್ತೋ ಅವಾಗ ಅದರ ಒಂದು ಸಂತತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನಮ್ಮ ಎಲೆಗಳು ಬೇಗ ಕರಗೋದಿಲ್ಲ, ಗಿಡಕ್ಕೆ ಲಭ್ಯವಾಗಲ್ಲ ಪೋಷಕಾಂಶಗಳು. ಹಂಗಾಗಿ ನಾವು ಕಾಫಿಗೆ ಬೇಕಾಗಿರೋದು ಪಿ ಎಚ್ ಏನಂದ್ರೆ 6.1-6.2 ಐಡಿಯಲ್ ಪಿ ಎಚ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಆ ಪಿ ಎಚ್ ಅಲ್ಲಿದ್ದಾಗ ಕಾಫಿಯ ಒಂದು ಅರೋಮಾ ಆಗಿರ್ಬೋದು ಅಥವಾ ಗುಣಮಟ್ಟ ಆಗಿರ್ಬೋದು ಚೆನ್ನಾಗಿರುತ್ತೆ. ಅದು ಕೆಲವೊಂದು ಕಡೆ ಕಡಿಮೆ ಇರುತ್ತೆ. ಬಟ್ ನಮಗೆ ಒಂದು ನಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಕಾಫಿ ಮಣ್ಣುಗಳಲ್ಲಿ ಈಗ ನೀವು ಎಲ್ಲೇ ತಗೊಳ್ಳಿ ಪಶ್ಚಿಮ ಘಟ್ಟದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 6.5-5 ಅಷ್ಟೇನೆ. ಕೆಲವೊಂದ್ ಕಡೆ 6-7 ಅಂತ ಬಂದಿರುತ್ತೆ, ಅದು ಎಲ್ಲೂ ಬರಲ್ಲ ಬೆಳೆಗಾರರೇ. ನಮ್ದು ಮ್ಯಾಕ್ಸಿಮಮ್ 6.4-6.5. ಬಟ್ ನಮಗೆ ಐಡಿಯಲ್ ಪಿ ಎಚ್ ಅಂದ್ರೆ ಉತ್ತಮವಾದ ಪಿ ಎಚ್ ಅಂದ್ರೆ 6.1-6.2 ನಾವು ಮೇಂಟೈನ್ ಮಾಡ್ಕೋಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ವಿವಿಧ ಸುಣ್ಣಗಳನ್ನು ಹಾಕಿದೀವಿ. ಅಂದ್ರೆ ನಮ್ಮ ಕೃಷಿ ಸುಣ್ಣ ಆಗಿರ್ಬೋದು, ಡೋಲಮೈಟ್ ಆಗಿರ್ಬೋದು, ಸ್ಪ್ರೇಲೇಮ್ ಆಗಿರ್ಬೋದು, ಮತ್ತೆ ಸುಟ್ಟು ಸುಣ್ಣ ಆಗಿರ್ಬೋದು, ಬೇರೆ ಎಲ್ಲವೂ ಹಾಕಿದೀವಿ. ಈಗ ನಮ್ಗೇನಂದ್ರೆ ಈ ಕೃಷಿ ಸುಣ್ಣ ಮತ್ತೆ ಡೋಲಮೈಟ್ ನಮಗೆ ಒಳ್ಳೆ ಉತ್ತಮ ಫಲಿತಾಂಶ ಕೊಡ್ತಿದೆ. ಈ ಒಂದು ಸುಟ್ಟು ಸುಣ್ಣ ಅಥವಾ ಸ್ಪ್ರೇಲೇಮ್ ಅವೆಲ್ಲದೂ ತುಂಬಾ ಸ್ಟ್ರಾಂಗ್ ಮೆಡಿಸಿನ್, ನಾವಿಲ್ಲ ಅಂತಿಲ್ಲ. ಬಟ್ ಅವು ಹಾಕಿದಾಗ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಅವು ಮತ್ತೆ ತೇವಾಂಶ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಮತ್ತೆ ಸುಡಕ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಗಿಡದ ಎಳೆ ಬೇರುಗಳನ್ನು ಅದನ್ನ ಕೊಲ್ಬಿಡುತ್ತೆ. ಸೊ ಅವಾಗ ಗಿಡ ಏನಂದ್ರೆ 10 ವರ್ಷ ಬರುವಂತ ಗಿಡ 4 ವರ್ಷಕ್ಕೇನೆ ಇದಾಗ್ಬಿಡುತ್ತೆ. ನಿಮ್ಗೆ ಹೆಂಗ ಕಾಣುತ್ತೆ ಅಂದ್ರೆ ನಿಮಗೆ 4 ವರ್ಷ ಆದ್ಮೇಲೆ ಒಂದು ಆರೋಗ್ಯವಾಗಿದೆ ಗಿಡ, ಒಂದೇ ಸಲ ಹಳದಿ ಬಣ್ಣ ಬರೋದು, ಎಲೆ ಉದುರೋದು, ಗಿಡ ಬಾಗೋದು, ಇವೆಲ್ಲ ಅದರ ಲಕ್ಷಣಗಳು. ಅದಲ್ದೇನೆ ಇದು ಸ್ಟ್ರಾಂಗ್ ಮೆಡಿಸಿನ್ ಆಗಿರೋದ್ರಿಂದ ನಾನು ಆಗ್ಲೇ ಹೇಳಿದಂಗೆ ಮಣ್ಣಿನಲ್ಲಿರುವಂತ ಸೂಕ್ಷ್ಮ ಜೀವಿಗಳ ಮೇಲೂ ಅದು ಸುಟ್ಟುಬಿಟ್ಟು ಅದನ್ನ ಅದರ ಒಂದು ಸಂತತಿಯನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನಾವು ಕಾಫಿ ಬೋರ್ಡ್ ಇಂದ ನಮ್ಮ ಒಂದು ಪ್ರಯೋಗದಿಂದ ಬಂದಿದ್ದೇನಂದ್ರೆ ನೀವು ಒಂದು ಕೃಷಿ ಸುಣ್ಣ ಯೂಸ್ ಮಾಡಬಹುದು ಅಥವಾ ಡೋಲಮೈಟ್ ಸುಣ್ಣನ ನಾವು ಯೂಸ್ ಮಾಡಬಹುದು. ಈ ಸುಣ್ಣ ಯೂಸ್ ಮಾಡುವಾಗಲೂ ಅಷ್ಟೇನೆ, ಪ್ರತಿ ವರ್ಷ ಬರೀ ಒಂದೇ ಸುಣ್ಣ ಹಾಕೋದಲ್ಲ. ಯಾಕಂದ್ರೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದಾಗ ಈ ವರ್ಷ ನೀವು ಪರೀಕ್ಷೆ ಮಾಡಿಸಿ ಫಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ನೀವು ಈಗ ಕೃಷಿ ಸುಣ್ಣ ಕೊಡ್ತು ಅಂದ್ರೆ ಮುಂದೆ 2 ಅಥವಾ 3 ವರ್ಷ ಕೊಡೋಕ್ಕಿಂತ ಮುಂಚೆ ನೀವು ಅದ್ಲು ಬದಲು ಮಾಡಬೇಕು, ಡೋಲಮೈಟ್ ಕೊಡಬೇಕು. ಇಲ್ಲ ಬರೀ ಒಂದೇ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಬರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೊಡೋದ್ರಿಂದ ಮೆಗ್ನೀಷಿಯಂ ಪ್ರಮಾಣನ ನಾವು ಕಡಿಮೆ ಮಾಡ್ತಿರ್ತೀವಿ ಮಣ್ಣಲ್ಲಿ. ನಮಗೆ ಮಣ್ಣಲ್ಲಿ 13 ಪೋಷಕಾಂಶಗಳು ಸಮತೋಲನೆ ಆಗಿರ್ಬೇಕು, ಯಾವ ಒಂದು ಏರು ಒಂದು ಪೇರು ಇರಬಾರ್ದು. ಹಂಗಾಗಿ ಒಂಥರ ಸೈಕ್ಲಿಕ್ ಮ್ಯಾನರ್ ಅಲ್ಲಿ ಚಕ್ರ ತಿರುದಂಗೆ ಈ ವರ್ಷ ನೀವು ಕೃಷಿ ಸುಣ್ಣ ಕೊಟ್ರೆ ಮುಂದಿನ ಸಲ ಕೊಡುವಾಗ ನೀವು ಖಂಡಿತವಾಗಿ ಡೋಲಮೈಟ್ ಹೋಗ್ಬೇಕು, ಮತ್ತೆ ಅದು ಬಿಟ್ಟು 2 ವರ್ಷ ಆದ್ಮೇಲೆ ಅಗೇನ್ ನೀವು ಇದಕ್ಕೆ ಹೋಗ್ಬೇಕು. ನಾವು ಕಾಫಿ ಬೋರ್ಡ್ ಅವರು ಯಾವ್ದೇ ತರದ ಬ್ರ್ಯಾಂಡ್ ಅಥವಾ ಇನ್ನೊಂದನ್ನ ನಾವು ಪ್ರಮೋಟ್ ಮಾಡೋದಿಲ್ಲ. ನಾವು ಪರೀಕ್ಷೆ ಆಧಾರದ ಮೇಲೆ ನಿಮಗೆ ಈಗ ಸಣ್ಣ ಬೆಳೆಗಾರರನ್ನ ಉದ್ದೇಶವಾಗಿ ಇಟ್ಕೊಂಡು ನಾವು ನಮ್ಮಲ್ಲಿ ಏನು ಈಗ ಸಿಂಗಲ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಸ್ಟ್ರೈಟ್ ಫರ್ಟಿಲೈಸರ್, ಎಕ್ಸಾಂಪಲ್ ಯೂರಿಯಾ ಆಗಿರ್ಬೋದು, ಅದರಲ್ಲಿ ಹೆಚ್ಚಿನ ಪ್ರಮಾಣ ನೈಟ್ರೋಜನ್ ಇರುತ್ತೆ. ಅದನ್ನ ನೀವು ಚೀಲ ನೋಡಿದಾಗ 45 ಕೆಜಿ ಚೀಲ 250 ರೂಪಾಯಿ ಅಥವಾ 280 ರೂಪಾಯಿ ಇರುತ್ತೆ. ಮತ್ತೆ SSP ಆಗಿರ್ಬೋದು ಅದು ಅಷ್ಟೇ, ಚೀಲ ನೋಡಿದ್ರೆ 400 ರೂಪಾಯಿ. ರಾಕ್ ಫಾಸ್ಫೇಟ್ ಆಗಿರ್ಬೋದು 400 ರೂಪಾಯಿ. ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ MOP ಅದೊಂದೇ ನಿಮಗೆ ಕಾಸ್ಟ್ 1800 ರೂಪಾಯಿ ಇರುತ್ತೆ. ನಾವು ಈ 3 ಸಿಂಗಲ್ ಫರ್ಟಿಲೈಸರ್ ಯಾಕೆ ಹೇಳ್ತೀವಿ ಅಂದ್ರೆ ಒಬ್ಬ ಸಣ್ಣ ರೈತನು ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಅವ್ನ ತೋಟಕ್ಕೆ ಆಗ್ಲಿ ಅಂತ ನಾವು ಈ ಕಾಂಬಿನೇಷನ್ ನಾವು ಕೊಡ್ತೀವಿ. ಸೊ ಇಲ್ಲ ಸರ್, ನಮಗೆ ಈಗ ಮಾರ್ಕೆಟ್ ಅಲ್ಲಿ ಈ ಒಂದು ನೀವು ಹೇಳ್ತಿರುವಂತ ಸೋರ್ಸ್ ಲಭ್ಯ ಇಲ್ಲ ಅಂದ್ರೆ ನಾವು ನಿಮಗೆ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರಗಳು ಯಾವ್ದೇ ಆಗಿರ್ಬೋದು, ನಿಮಗೆ 19L ಆಗಿರ್ಬೋದು, 15L ಆಗಿರ್ಬೋದು, ಆ ಕಾಂಬಿನೇಷನ್ ಮೇಲೂ ನಾವು ನಿಮಗೆ ರಿಪೋರ್ಟ್ ಅನ್ನು ತಿದ್ದು ಕೊಡ್ತೀವಿ. ಓಕೆ, ಅದರಲ್ಲಿ ಇದೇನಿಲ್ಲ. ಸೊ ಮತ್ತೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿದೆ. ಇದರಲ್ಲಿ ಏನಂದ್ರೆ ನಾನು ಆಗ್ಲೇ ಹೇಳಿದಂಗೆ ತರಿಗೆಲೆಗಳಿಂದ ಕೂಡ ನಮಗೆ ಸಾಕಷ್ಟು ಪೋಷಕಾಂಶಗಳು ರಿಲೀಸ್ ಆಗುತ್ತೆ ಮಣ್ಣಿಗೆ. ಸೊ ನಮ್ಗೆ ಯಾವುದು ಮೇನ್ ಆಗಿ ನಿಮಗೆ ನೈಟ್ರೋಜನ್ ಸಾರಜನಕ ರಿಲೀಸ್ ಆಗುತ್ತೆ, ರಂಜಕ ರಿಲೀಸ್ ಆಗುತ್ತೆ, ಮತ್ತೆ ಪೊಟ್ಯಾಶ್ ರಿಲೀಸ್ ಆಗುತ್ತೆ. ಸೊ ಇದರಿಂದ ಏನಂದ್ರೆ ಆಲ್ರೆಡಿ ಮಣ್ಣಲ್ಲಿ ಇದೆ, ಮತ್ತೆ ಆದ್ರೂ ನಾವು ಪುನಃ ಪುನಃ ಹೆಚ್ಚಿನ ಅಂಶದಲ್ಲಿ ಕೊಡ್ತಾ ಇದ್ವಿ. ಅದಕ್ಕೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಅನ್ನೋ ಕಾನ್ಸೆಪ್ಟ್ ತಂದ್ವಿ. ಅಂದ್ರೆ ಇದರಲ್ಲಿ ಏನಂದ್ರೆ ಈ ಒಂದು ಆಲ್ರೆಡಿ ಮಣ್ಣಲ್ಲಿರುವಂತಹ ಪೋಷಕಾಂಶನ ಈ ಮೈಕ್ರೋಬಿಯಲ್ ಆಕ್ಟಿವಿಟಿ ಇಂದ ಅಂದ್ರೆ ಆಲ್ರೆಡಿ ಮಣ್ಣಲ್ಲೇ ಅರ್ಧ ಕೂತಿರುವಂತದನ್ನ ಈ ಮೈಕ್ರೋಬಿಯಲ್ ಇಂದ ಏನಾನ ರಿಲೀಸ್ ಮಾಡಿಸಿದಾಗ ನಾನು ಕೊಡುವಂತ ಗೊಬ್ಬರದ ಬಳಕೆಯಲ್ಲಿ ಈಗ 100% ಕೊಡುವಾಗ ಏನಾನ ಕಮ್ಮಿ ಆಗ್ಬೋದಾ ಅಂತ ನಾವು ಪ್ರಯೋಗ ಮಾಡಿದ್ವಿ. ಈ ನಮ್ಮ ಪ್ರಯೋಗದಲ್ಲಿ ಒಳ್ಳೆ ಉತ್ತಮ ಫಲಿತಾಂಶ ಬಂದಿದೆ. ಅಂದ್ರೆ 70% ಅಷ್ಟು ಶಿಫಾರಸು ಮಾಡಿದಂತ ಕೆಮಿಕಲ್ ಗೊಬ್ಬರ, ಮತ್ತೆ 30% ಅಂದ್ರೆ ಅದು 100% ಕೊಡಬೇಕಾಗಿಲ್ಲ ನಾವು ಸಮಗ್ರ ಇದಕ್ಕೆ ಬಂದಾಗ. ಅಲ್ಲಿ ನಮಗೆ 30% ಕೆಮಿಕಲ್ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿದೆ ಬೈ ಇಂಟ್ರೊಡಕ್ಷನ್ ಆಫ್ ಮೈಕ್ರೋಬಿಯಲ್ ಕಲ್ಚರ್ಸ್. ಓಕೆ, ಈಗ ನಮಗೆ ಯಾವುದು ಫಾಸ್ಫರಸ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಪೊಟ್ಯಾಶ್ ಮೊಬಿಲೈಸರ್ ಆಗಿರ್ಬೋದು ಅವನ್ನ ಮಣ್ಣಿನಲ್ಲಿ ಕೊಡೋದ್ರಿಂದ ನಮ್ಮ ಗೊಬ್ಬರದ ಬಳಕೆಯಲ್ಲಿ ನಾವು ಕಾಮನ್ ರೂಢಿಗಿಂತ ಅಟ್ಲೀಸ್ಟ್ 30% ನಮಗೆ ಕಡಿಮೆ ಮಾಡ್ತದೆ. ಅಂದ್ರೆ ನಮ್ಮ ಒಂದು ಖರ್ಚಿನಲ್ಲಿ ಕೂಡ ಕಡಿಮೆ ಆಗಿದೆ, ಮತ್ತೆ ಮಣ್ಣಿನ ಆರೋಗ್ಯ ಕಾಪಾಡೋದ್ರಲ್ಲಿ ಕೂಡ ಅದು ಯಶಸ್ವಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗಲೂ ಬೆಳೆಗಾರರ ಸಹಾಯಕ್ಕೆ ನಾವು ನಿಂತಿರ್ತೀವಿ. ಅದಲ್ದ್ರಂಗೆ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಒಂದು ಕಾಫಿ ಬೋರ್ಡ್ ಕೊಲಾಬರೇಷನ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ನಾವು ನ್ಯಾಷನಲ್ ಬ್ಯೂರೋ ಆಫ್ ಸಾಯಿಲ್ ಸೈನ್ಸ್ ಮತ್ತೆ ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಬೆಂಗಳೂರು ಮತ್ತೆ IIIT KM ಅನ್ಬಿಟ್ಟು ಇವ್ರ ಜೊತೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಆ ಪ್ರಾಜೆಕ್ಟ್ ಅಲ್ಲಿ ನಾವು ಬೆಳೆಗಾರರಿಗೆ ಉಪಯೋಗ ಆಗಲಿ ಅನ್ಬಿಟ್ಟು ಒಂದು ಸಪರೇಟ್ ವೆಬ್ ಪೋರ್ಟಲ್ ಅನ್ನೇ ನಾವು ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಕ್ಷೇಮ ಅಂತ, ಅಂದ್ರೆ ಕಾಫಿ ಮಣ್ಣಿನ ಆರೋಗ್ಯ ಮಾನಿಟರ್ ಮಾಡೋ ಅಂತ ಒಂದು ಆಪ್. ಅಂದ್ರೆ ಇಲ್ಲಿ ಏನಂದ್ರೆ ನೀವು ಬೆಳೆಗಾರರೇ, ಈ ಒಂದು ಆಪ್ ಅಲ್ಲಿ ನೀವು ನಿಮ್ಮ ಒಂದು ಹೆಸರು ಅಥವಾ ನಿಮ್ಮ ಈಗ ನೀವು ನಮ್ಮ ಲ್ಯಾಬ್ಗೆ ಮಣ್ಣಿನ ಸ್ಯಾಂಪಲ್ ಅನ್ನು ಕೊಟ್ಟಾಗ ನೀವು ಪಾಪ ಪದೇ ಪದೇ ಫೋನ್ ಮಾಡೋದು ಅವೆಲ್ಲ ಬೇಕಿರೋದಿಲ್ಲ. ಸೊ ಈ ಒಂದು ಆಪ್ ನೀವು ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ ಅಲ್ಲೇನೆ ನೀವು ಮಣ್ಣು ರಿಪೋರ್ಟ್ ಕೊಟ್ಟು ಒಂದು ವಾರದ ನಂತರ ನಿಮ್ಮ ಹೆಸರು ಅಥವಾ ನಿಮ್ಮ ಆಧಾರ್ ನಂಬರ್ ಅನ್ನು ನೋಡಿದ್ರೆ ನಿಮ್ಗೆ ಅಲ್ಲೇನೆ ರಿಪೋರ್ಟ್ ಬಂದ್ಬಿಡುತ್ತೆ. ಸೊ ಒಂದ್ ವೇಳೆ ನಿಮ್ ಕೈಲಿ ಕೊಡಕ್ಕಾಗಿಲ್ಲ ಅದು ನಿಮ್ಮ ಊರಲ್ಲಿ ಯಾರೋ ಒಬ್ರು ಕೊಟ್ಟಿರ್ತಾರೆ, ಅಟ್ಲೀಸ್ಟ್ ಅದನ್ನು ನೀವು ಗೂಗಲ್ ಮ್ಯಾಪ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಅಂದ್ರೆ ನಮ್ಮ ಊರಿನ ಪೋಷಕಾಂಶಗಳು ಅಂದ್ರೆ ಪ್ರಮಾಣ ಹೇಗಿದೆ, ಅಂದ್ರೆ ಹೆಚ್ಚಿದೆಯೇ, ಮಧ್ಯಮ ಇದೆಯಾ ಅಥವಾ ಕಡಿಮೆ ಇದೆಯೇ. ಅದ್ರ ಮೇಲೊಂದು ನಾವು ಹೇಳ್ತಿರೋದು ನಿಮಗೆ ಎಲ್ಲರಿಗೂ ಒಂದು ಕಳಕಳಿಯ ಮನವಿ ಏನಂದ್ರೆ ದಯವಿಟ್ಟು ಬ್ಲಾಂಕೆಟ್ ಮೆಥಡ್ ಅಂದ್ರೆ ಕೂಡತನದಿಂದ ಗೊಬ್ಬರ ಹಾಕೋಕೆ ಹೋಗಬೇಡಿ. ನಾವು ಎಲ್ಲೆಲ್ಲೋ ಸ್ವಲ್ಪ ಮಟ್ಟಿಗೆ ಅಮೌಂಟ್ ಖರ್ಚು ಮಾಡ್ತಿರ್ತೀವಿ, ಬಟ್ ಮಣ್ಣಿನ ಆರೋಗ್ಯ ಅಂದ್ರೆ ನಮ್ಮ ಮುಂದೆ ಬರುವಂತ ಜನರೇಷನ್ಗೂ ನಾವು ಇದೇ ಮಣ್ಣನ್ನ ನಾವು ಕೊಡಬೇಕಾಗಿರೋದ್ರಿಂದ ದಯವಿಟ್ಟು ಅದರ ಆರೋಗ್ಯನ ಕಾಪಾಡಿ. ಅಟ್ಲೀಸ್ಟ್ 2 ಅಥವಾ 3 ವರ್ಷಕ್ಕೊಂದ್ಸಲ ನೀವು ಕಾಫಿ ಬೋರ್ಡ್ಗೆ ಕೊಡಿ ಅಂತ ನಾವು ಯಾರು ಕೇಳಲ್ಲ. ಅಟ್ಲೀಸ್ಟ್ ನಿಮ್ಗೆ ಹತ್ರದಲ್ಲಿರುವಂತ ಒಂದು ಮಣ್ಣಿನ ಲ್ಯಾಬೊರೇಟರಿಗೆ ನೀವು ನಿಮ್ಮ ಮಣ್ಣನ್ನು ಕೊಟ್ಟು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ನೀವು ಗೊಬ್ಬರ ಕೊಡೋದ್ರಿಂದ ನಿಮ್ಮ ಇಳುವರಿನು ಚೆನ್ನಾಗಿರುತ್ತೆ, ಮತ್ತೆ ಮಣ್ಣಿನ ಆರೋಗ್ಯನ ನೀವು ಕಾಪಾಡೋದ್ರಲ್ಲಿ ಯಶಸ್ವಿ ಆಗ್ತೀರ ಅಂತ ನಾನು ಅನ್ಕೊಂತಾ ಇದ್ದೀನಿ. ಓಕೆ, ಬೆಳೆಗಾರರಿಗೆ ಯಾರಿಗಾನ ಏನಾನ ಇನ್ನ ಅಧಿಕವಾಗಿ ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕಿಸಿ. ನನ್ನ ಒಂದು ಮೊಬೈಲ್ ನಂಬರ್ ಬಂದು 9632600068. ಧನ್ಯವಾದಗಳು ಬೆಳೆಗಾರರೇ. ಮಣ್ಣು ವಿಜ್ಞಾನ ಮತ್ತು ಕೃಷಿ ರಾಸಾಯನ ವಿಭಾಗದಲ್ಲಿ ಸಹಾಯಕ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಚಂದ್ರಶೇಖರ್ ಎನ್, ಸಿಸಿಆರ್ಐ ಸಿಆರ್ಎಸ್ ಬಾಳೆಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಮೀನುಗಾರಿಕೆ ಇಲಾಖೆಯ ಪ್ರಕಟಣೆ. ಇದೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಮೀನುಗಾರಿಕೆ ಇಲಾಖೆ ಶಿವಮೊಗ್ಗ ವತಿಯಿಂದ 2022-23 2024-25 ಸಾಲಿನವರೆಗೆ ಮರು ಹಂಚಿಕೆಯಾಗಿರುವ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ವಿವಿಧ ಘಟಕಗಳಿಗೆ ಸಹಾಯಧನ ನೀಡಲು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಮೀನು ಕೃಷಿ ಕೊಳಗಳ ನಿರ್ಮಾಣ ಒಟ್ಟು 4.03 ಹೆಕ್ಟರ್ ಗುರಿ ಇದ್ದು ಸಾಮಾನ್ಯರಿಗೆ 2.39 ಮತ್ತು ಪರಿಶಿಷ್ಟ ಜಾತಿ 1.64 ಹೆಕ್ಟರ್ ನೀಡಲಾಗುವುದು. ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಮೀನು ಕೃಷಿ ಕೈಗೊಂಡವರಿಗೆ ಹೂಡಿಕೆಗಳ ವೆಚ್ಚದ ಮೇಲೆ ಸಹಾಯಕ್ಕೆ ಒಟ್ಟು 8.60 ಹೆಕ್ಟರ್ ಗುರಿ ನಿಗದಿಪಡಿಸಿದ್ದು ಸಾಮಾನ್ಯರಿಗೆ 4.80, ಸಾಮಾನ್ಯ ಮಹಿಳೆಯರಿಗೆ 1.80, ಪರಿಶಿಷ್ಟ ಜಾತಿಗೆ 1 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 1 ಹೆಕ್ಟರ್ ನೀಡಲಾಗುವುದು. ಯಾಂತ್ರೀಕೃತ ದೋಣಿ ಖರೀದಿಗೆ ಸಹಾಯ ಯೋಜನೆಯಡಿ ಸಾಂಪ್ರದಾಯಿಕ ಮೀನುಗಾರಿಕೆ FRP ಬದಲಿ ದೋಣಿ ನಿರ್ಮಾಣಕ್ಕಾಗಿ ಸಹಾಯ 0.1 ಘಟಕ ಗುರಿಯಿದ್ದು ಸಾಮಾನ್ಯರಿಗೆ ನೀಡಲಾಗುವುದು. ಮೀನು ಮರಿ ಪಾಲನಾ ಘಟಕ ನಿರ್ಮಾಣ ಸಹಾಯ ಒಟ್ಟು 7.198 ಹೆಕ್ಟರ್ ಗುರಿಯಿದ್ದು ಸಾಮಾನ್ಯರಿಗೆ 2.03, ಮಹಿಳೆಯರಿಗೆ

ಶೇರೆ ತಾನೊಟ್ಟ ಗಂಡ ನೇಲಯ ಶೇರೆ ತಾನೊಟ್ಟ ಗಂಡ ಜೊಟ್ಟ ಸೀರೆ ನಾನೊಟ್ಟ ಗಂಡ ಜೊಯ ಶೇರೆ ತಾನೊಟ್ಟ ಗಂಡ ನೇಲದ ಬಟ್ಟ ಅಣಿಗೆಟ್ಟ ಗಂಡ ನೀಲಿಯ ಬಟ್ಟ ಅಣಿಗೆ ಇಟ್ಕಂಡ ಜೊಲದ ಬಟ್ಟ ತಗಂಡ ಜೋಲದ ಬಟ್ಟ ಅಣಿಗೆ ತಗಂಡ ಜೋಲದ ಬಟ್ಟ ಅಣಿಗೆ ತಂಡ ನೀಲದ ಬಟ್ಟ ಅಣಿಗೆ ತಗಂಡ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜಾಲೆಗೆ ತಕ್ಕದ ಅಂಗಿ ತಕ್ಕಂಡ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ತಾಯರು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಕಪ್ಪಿನ ಸೀರೆ ತಾನೊಟ್ಟ ಗಂಡ ಕಪ್ಪಿನ ಸೀರೆ ತಾನೊಟ್ಟ ಗಂಡ ಕಪ್ಪಿನ ಬಟ್ಟ ಅಣಿಗೆ ತಗಂಡ ಜೋಜಿನ ಬಟ್ಟ ಅಣಿಗೆ ತಗಂಡ ಜೋಜಿನ ಬಟ್ಟ ಅಣಿಗೆ ತಗಂಡ ಜೋಜಿನ ಬಟ್ಟ ಅಣಿಗೆ ತಗಂಡ ಜೋಜಿನ ಬಟ್ಟ ಅಣಿಗೆ ತಗಂಡ ಕಪ್ಪಿನ ಬಟ್ಟ ಅಣಿಗೆ ತಗಂಡ ಬಾಲರ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋಲತಾಯಿ ಬರುತ್ತಾರೆ ಸಂಜೆ ಬೋಗಿಗೆ ಜೋಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋಲತಾಯಿ ಬರುತ್ತಾರೆ ಸಂಜೆ ಬೋಗಿನ ಕೈ ಜೋಲದ ಸೀರೆ ತಾನೊಟ್ಟ ಗಂಡ ನೀಲದ ಸೀರೆ ತಾನೊಟ್ಟ ಗಂಡ ನೀಲದ ಬಟ್ಟ ಅಣಿಗೆ ತಗಂಡ ನೀಲದ ಬಟ್ಟ ಅಣಿಗೆ ತಗಂಡ ನೀಲದ ಬಟ್ಟ ಅಣಿಗೆ ತಗಂಡ ನೀಲದ ಬಟ್ಟ ಅಣಿಗೆ ತಗಂಡ ನೀಲದ ಬಟ್ಟ ಅಣಿಗೆ ತಗಂಡ ನೀಲದ ಬಟ್ಟ ಅಣಿಗೆ ತಗಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲರ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋಜರು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋಜ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋಜ ಕಲೇಣಿ ಕೆರಟ್ಟಕ್ಕೆ ಐದು ಕಲೇಣಿ ಕೆರಟ್ಟಕ್ಕೆ ಅಟ್ಟದ ಮೇಗಳ ಲಾಲಿಯ ತಗದೋಜ ಅಟ್ಟದ ಮೇಗಳ ಲಾಲಿಯ ತಗದೋಜ ಅಟ್ಟದ ಮೇಗಳ ಲಾಲಿಯ ತಗದೋಜ ಅಟ್ಟದ ಮೇಗಳ ಲಾಲಿಯ ತಗದೋಜ ಅಟ್ಟದ ಮೇಗಳ ಲಾಲಿಯ ತಗದ ಅಟ್ಟದ ಮೇಗಳ ಲಾಲಿಯ ತಗದ ಲಾಲಿ ಗಾರೆ ಸಾಲಿ ನಾಣೇವಾಲಿಗಾರೆ ಸಾಲಿ ಸ್ವಾಲಿ ನಾಣೇವಾ ಶಾರೆ ಸಾಲಿ ನಣ್ಣೆವಾ ಜಾಲಿಂಗ ಶಾರೆ ಸಾಲಿ ನಣ್ಣೆವಾ ಜೋ ಶಾರೆ ಸಾಲಿ ನಣ್ಣೆವಾ ಲಾಲಿಗ ಶಾರೆ ಸಾಲಿ ನಣ್ಣೆವಾ ಲಾಲಗ ಕ್ಯಾರೆ ಬಾಲ ಕಂದೈನ ಜೋ ಲಾಲಗ ಕ್ಯಾರೆ ಬಾಲ ಕಂದೈನ ಜೋ ಲಾಲಗ ಕ್ಯಾರೆ ಬಾಲ ಕಂದೈನ ಜೋ ಲಾಲಗ ಕ್ಯಾರೆ ಬಾಲ ಕಂದೈನ ಜೋ ನಿಮನಗ ಲೋಲ ನಿಮನಗ ಬಾಲ ನಿಮನಗ ಲೋಲ ನಿಮನಗ ಅಕ್ಕನ ಗಮ್ಮನ ಮಗನೆ ನಿಮ್ಮನ ಗೋಜೋ ಅಕ್ಕನ ಗಮ್ಮನ ಮಗನೆ ನಿಮ್ಮನ ಗೋಜೋ ಅಕ್ಕನ ಗಮ್ಮನ ಮಗನೆ ನಿಮ್ಮನ ಗೋಜೋ ಅಕ್ಕನ ಗಮ್ಮನ ಮಗನೆ ನಿಮ್ಮನ ಗೋಜೋ ಅಕ್ಕನ ಗಮ್ಮನ ಮಗನೆ ಚನ್ನಬಸವಣ್ಣ ಅಕ್ಕನ ಗಮ್ಮನ ಮಗನೆ ಚನ್ನಬಸವಣ್ಣ ಶರಣಾರಣ ಕಂಡ ತೋಗೆದಾರಿ ಗಾಜೋ ಶರಣಾರಣ ಕಂಡ ತೋಗೆದಾರಿ ಗಾಜೋ ಶರಣಾರಣ ಕಂಡ ತೋಗೆದಾರಿ ಗಾಜೋ ಶರಣಾರಣ ಕಂಡ ತೋಗೆದಾರಿ ಗಾಜೋ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತಾಯಮ್ಮ ಮತ್ತು ಸಂಗಡಿಗರಿಂದ ಜೋಗುಳದ ಪಾತ್ರ ಕೇಳಿದ್ರೆ ಈಗ ಕೇಳಿ ಪರಿಸರ ಗೀತೆ. ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಬಸಿಯಿದ್ದರೆ ಸಾಕು ಮೊಳೆಯುವ ಬೀಜಗಳು ಬಡವನ ಬೆವರಿನ ಬಸಿಯಿದ್ದರೆ ಸಾಕು ಮೊಳೆಯುವ ಬೀಜಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಬರುಗಳಿ ಕೂಡ ಬೆಳೆಯುವ ಪೈರುಗಳು ಬಿಸಿಲಿನ ಬೇಗೆಯ ಬರದಲ್ಲಿ ಕೂಡ ಬೆಳೆಯುವ ಪೈರುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಮುಂಗಾರಿ ಮಳೆಯ ಆಶ್ರಯ ಬೇಕು ಕಟ್ಟಲು ಕಾಳುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು